ನಿಂತು ಮಾತನಾಡಿಸುವ. ನೀನು ದಾವನ ಸೇವಕ ಭೌತ್ರಿ ಪಾವಕ. ನಮಗೆ ಸಾರಥಿ ಸಾರಥಿ ಎನ್ನುವರು ತಾವುದಾರು, ತಮ್ಮ ನಾಮ ಅಂಕಿತವೇನು? ಸಾರಥಿ, ನಿನ್ನ ತ್ರಾಣ ಪ್ರವೀಣ ಚತುರತಿಗೆ ನಾನು ಮೆಚ್ಚಿದೆ ಮೆಚ್ಚಿದೆ. ಈ ಕೋ ಎನ್ನ ಮಾತಿಗೆ ನಂಬು ನಂಬು. ಈ ಸಂಭ್ರಮದ ಕಾಲದಲ್ಲಿ 99 ಮನದ ಹೊಂಬಣ್ಣದ ಹುಡುದ ಆರಂಭ ಕೊಡುವೆನು. ಹಿಡಿ ಹಿಡಿ ಎಲೈ ಸಾರಥಿ, ಕಡು ಭಯಂಕರವಾಗಿರ್ಪೈಕೋ ಎನ್ನ ಕರೆದೊಪ್ಪುವ ಖಟ್ಗೆ ಕಟಾರಿ ಕೈ ಚೂರಿಗಳ ಒಳಪಕ್ಕೆ ತಳಕ್ಕೆನ್ನುವ ತಟಿತ ಪ್ರಕಾಶಿತ ಕೋಟಿ ಸಿಡಿದು ಗರ್ಜನೆಗೆ ನಿರ್ಜನ ಬಗ್ಗೆ ಭಾಗವಾದವು. ಗಂಟೆಯ ಕಣಿ ಕಣಿಯನ್ನು ಕಿರಿಗಜ್ಜಲ ನಾದಕ್ಕೆ ಪಣಿ ಘನಮಣಿ ಮುಕುಟ ಬ್ರಹ್ಮಾಂಡವು ಬಿರನೆ ಬಿಚ್ಚಿತು ಬಿರನೆ ಬಿಚ್ಚಿತು. ಆದಿಶೇಷನು ಮಣ್ಣು ಕಚ್ಚಿದನು. ಈಕೆಯನ್ನು ಉಕ್ಕಟವಾದ ಕೋಪ ಟೋಪಕ್ಕೆ ಹುಂಕೃತಿನ ಹೊಡೆಯುವ ಸಿಂಹ ಗರ್ಜನೆಗೆ ಜಾರಿಜರಿತ ದಿಗ್ವಿಜಗಳು ಕಿರನೆ ಚೀರಿ ಬೆಳೆದು ಬೆಂಡಾದವು. ಕರ್ಮನ ತಗ್ಗಿದನ ಕೇಶವನ ಬಗ್ಗಿದನು. ಸೂರ್ಯಚಂದ್ರರು ತಟ್ಟನೆ ಎದ್ದು ಪಲಾಯನ ಕೈ ಮೈಗೊಟ್ಟರು. ಚಿರ ಸಮುದ್ರದಲ್ಲಿ ವಿಷ್ಣು ಸಮುದ್ರವನ್ನು ಹೋಗಿದನು. ರಜತಾದ್ರಳಿರುವ ಮೆಡನೆ ಬಿಡದೆ ಸುಡುಗಾಡಮ ಸೇರಿದನು. ಬ್ರಹ್ಮನ ಹಕ್ಕಿಯಂತೆ ಪಕ್ಕ ಪಕ್ಕನೆ ಬಾಯಿ ಬಿಡುತ್ತಿರುವನು. ಇಂಥ ವೀರಾದಿ ವೀರ ಸೂರ ಪ್ರಾಕ್ರಮುಳ್ಳ ಜಗತ್ತ ಆದೀಪ ಸುಂಬ ಮಹಾರಾಜನೆಂದು ಚಟ್ಟನೆ ಜೈವೀರ್ಯನ್ನು ಹೊಡೆಸುವಂತವನಾಗ ಸಾರಥಿ ಅತಿ ಜಾಗೃತಿ. ಸುಂಬ ಮಹಾರಾಜನಾದರೆ ಸಹಜವಾಯಿತು, ಕುಳಿತಂತ ಮಂದಿಗೆ ತಿಳಿದು ಬಂತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾದಳಿಗೆ ಬಂದ ತಾತ್ಪರ್ಯವೇನು ಈ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಈಗೋ 2000 ಚೌಳಿ ಭುಜಬಲ ಕಿರೀಟ ವರ್ತನರಾದ ಮಾರ್ಪರ ಮತ್ತಾನೆಗಳಿಂದ 6 ರಥ ತರುಗ ಚತುರಂಗ ಮಾರ್ಪರ ಸಮೇತವಾಗಿ ಮೃತ್ಯು ಪಾತಾಳ ಲೋಕಗಳ ಮೇಲೆದ್ದು ಈಗ ಸ್ವರ್ಗ ಬೇಸಲೆತ್ತಿಸಿ. ಸಾರಥಿ, ರಾಜೇಂದ್ರ ಭೂಪತಿ ಎನ್ನ ತಮ್ಮನಾದ ನಿಸುಂಬನು ಮತ್ತು ಚಂಡಮುಂಡ ರೆಕ್ಕಸರನು ಬಹು ಜಾಗ್ರತೆಯಿಂದ ಕರೆದುಕೊಂಡು ಬರುವಂತವನಾದ ಮಾಡದೆ ಕರೆಸ್ತೇವ್ರಿ. ನಮೋ ನಮೋ ಅಣ್ಣ, ನಿನ್ನ ಪಾದಕ್ಕೆ ವಂದಿಸುತ್ತೇವೆ. ಅಷ್ಟೈಶ್ವರ ಮಸ್ತು ನಿಮಗಾಗಲಿ ಹೇಳುವಂತವ. ಅಣ್ಣ ಏನೇ ಆಹೇ ತಮ್ಮಗಳಿರ, ಇದಕ್ಕೆ ನಾನಾದರೂ ಹೇಳುತ್ತೇನೆ, ಕೇಳುವಂತವರಾಗಿ ಚೆನ್ನಾಗಿ ಕೇಳುವಂತವರಾಗಿರಿ. ಚೆನ್ನಾಗಿ ಹೇಳುವಂತವನಾಗ ಮೇಲೆ ಬದಲಿಸಿದನು. ಹಾ, ಇನ್ನು ಮೇಲೆ ಈ ರೂಢಿ ಒಳಗೆ ನಿಮಗೆ ಯಾರು ಈಡಿಲ್ಲದಂತಾಯಿತು. ಕಾರಣ ಇಂದಿನ ದಿನದೋಳ ಹಿಮಾಲಯ ಪರ್ವತಕ್ಕೆ ನೀವು ಬೇಟೆಗೆ ಹೋಗಿ. ಹಾಲೆ ಕಂಡ ಬೇರುಂಡ ಸಿಂಹ ಸಾಧುರ ಹುಲಿ ಕರಡಿಗಳ ಹಿಡಿದೊಡೆದು ಇಲ್ಲಿ ಮತ್ತೋಳು ತಿಂಡಿಗಳ ತೀರಿಸಿಕೊಂಡು ಬರುವಂತವರಾಗಿರಿ. ಚಂಡ ಮುಂಡರೆ ಮರಾಪುರ ಚಂಡರಿ ಸುಂಬಾಸುರ ಮಹಾರಾಜನೇ, ನೀನು ಹೇಳಿದ ಪ್ರಕಾರ ಈಗಲೇ ಹಿಮಾಲಯಕ್ಕೆ ತೆರಳುತ್ತೇವೆ. ಅಣ್ಣನಾದ ಮುಂಡಾಸುರ ದೈತ್ಯನೇ, ಇಕೋ ನೋಡು ನೋಡು, ಇಂತ ದುರ್ಧರಣ ಪ್ರವೇಶದೋಳು ಕಾರ್ ಮಿಂಚಿನಂತೆ ಹಳೆಯುವ ಅಂಗನಾಮಣಿಯಾದ ಸೌಂದರ್ಯವತಿ ಉಳ್ಳವಳನ್ನು ಕಂಡೆಯ ಅಣ್ಣಯ್ಯನೇ. ಸುಂದರಿಯಾದ ನಾಡಿಮಣಿಯು ದಾರಿರುವಳ ಏನು, ಹತ್ತಿರ ಹೋಗಿ ಮಾತನಾಡಿಸಿ ವಿಚಾರ ಮಾಡುವಂತವನಾಗು ಅಣ್ಣಯ್ಯನೇ. ಆಹೇ ಸುಂಬಾಸುರ ದೈತ್ಯನೇ, ನೀನು ಹೇಳಿದ ಪ್ರಕಾರ ಪುಂದಾರ ಪರ್ವತ ಜಲ ಅಂದರ ಮಾನವ ಗಂಧಗಿರಿ ಗವಾರ ಕಂದರಗಳನ್ನು ಹಕ್ಕು ಹಲವು ಮೃಗಗಳನ್ನು ತಿಳಿದು ಬರುತ್ತಿರುವ ಮಾರ್ಗದಲ್ಲಿ ಹಿಮಾಲಯ ತಪ್ಪಲದವಳು ಏಕಾಂಗಿಯಾಗಿ ಕನ್ಯಾ ರತ್ನಳು ಕುಳಿತಿರುವಳು. ಆ ಕನ್ಯೆಯ ರೂಪ ಲಾವಣ್ಯ ಸುಗುಣ ಇಟ್ರಿ ಭವನದೋಳು ಸುಂದರವಾದ ವಸ್ತುವಿನ ಸ್ವಾರ್ಥ ಕೊಂಡು ಬ್ರಹ್ಮನು ತನ್ನ ಸಕಲ ಬುದ್ಧಿ ಕೌಶಲ್ಯವನ್ನೇ ಹಚ್ಚ ಮಾಡಿ ನಿರ್ಮಿಸಿದ್ದಾನೆ. ಅಂತ ಮಹತ್ವದೆಯಾದ ಸುಂದರಿಯನ್ನೇ ಕೂಡಿಕೊಂಡಿರುವ ಪುಣ್ಯಾತ್ಮಳನ್ನು ನಾವು ಕಾಣೆವು. ಆಹೇ ಅಣ್ಣಯ್ಯನೇ, ಆಹೇ ಚಂದ್ರಕಸನೆ, ಕರಿಗಳು ಐರಾವತವೇ ರತ್ನವು, ಕುದುರೆಗಳು ಅಶ್ವೇಗವೇ ರತ್ನವು, ಭುಜಬಲ ಪರಾಕ್ರಮದೋಳು ಧೀರನಾದ ನಿನ್ನ ತಮ್ಮ ನಿಸುಂಬನೇ ರತ್ನವು, ವಿಥ್ಯಾದಿ ರತ್ನವು ನಿನ್ನ ಸ್ವಾಧೀನ ಇರಲಕ್ಕಾಗಿ ಆ ಶ್ರೀರತ್ನವು ನಿನ್ನ ಅರಮಂದಿರದೋಳು ತಂದು ಇಡಿಸುವಂತವನಾಗು ಶ್ರೇಷ್ಠ ಸುಂಬಾಸುರನೇ ಮಹಿಪಾಲನೆ. ಈಗ ನೀನು ಹೇಳುವ ಯಾವತ್ತು ವಾಕ್ಯಗಳು ಖಂಡಿತವಾಗಿ ನಿಜವರು. ಶಹಬ್ಬಾಶ್, ಈ ಕೋ ಮೂರು ಲೋಕಗಳಿಗೆ ಅಂಡ ನೆಲೆಸ ಅಂತ ಶ್ರೀರತ್ನವು ತಂದು ನೆಲೆಸಿದ್ದರೆ ಬಾಪುರೇ ಸುಂಬಾಸುರ ದೈತ್ಯ ಎಂದರೆಂಬ ಬಿರುದ ಅಂಕಿತವು ಎನಗಿದ್ದು ಸ್ವಾರ್ಥಕವೇನು? ಎರೈ ಸಾರಥಿ ರಾಜೇಂದ್ರ ಭೂಪತಿ ತಡ ಮಾಡುವ ಸುಗ್ರೀವನ ಕರೆಸುವಂತವನಿಗೆ ಸಾರಥಿ ಅತಿ ಜಾಗೃತಿ. ನಮೋ ನಮ ಸುಮ್ಮ ಮಹಾರಾಜನೇ, ನನ್ನನ್ನು ಕರೆಸಿದ ಕಾರಣವೇನು? ಹೇ ಎಲ್ಲ ಸೇನಾಧೀಶನಾದ ಸುಗ್ರೀವನೇ ಕೇಳು ಕೇಳು. ಹಾ, ನಿನ್ನಿನ ದಿವಸ ನಮ್ಮ ವೀರಭಟರಾದ ಚಂಡಮುಂಡರು ಬೇಡಿನ ಅಲದಕ್ಕೆ ಹೋಗಿದ್ದ ಕಾಲದೋಳು. ಹಿಮಾಚಲ ಮಹಾದ್ವಾರ ಕಟ್ಟಾರಣ್ಯದೋಳು ಓರ್ವ ದಿವ್ಯ ಸುಂದರಿಯಾದ ಶ್ರೀರತ್ನವೊಮ್ಮ ಸತ್ಯವಾಗಿ ಕಂಡು ಬಂದಿರುವುದು. ಮಾಲಿನ್ಯಂ ತರಲಿಕ್ಕಿಸಿ ನಿನ್ನನ್ನು ಕರೆಯಿಸಿರುವನು. ಬಹು ಜಾಗ್ರತೆಯಿಂದ ಹಿಮಾದ್ರಿಗೆ ವಿಜಯಂ ಕೈದು ಆ ಕಾಮಿನಿ ಮಣಿಯನ್ನು ಹಿಡಿತರುವಂತವನಾಗು. ಸುಗ್ರೀವನೇ ವ್ಯಕ್ತಿಯಲ್ಲಿ ಮಾಸೂರನೇ. ಆಗಲಿ ಮಹಾಪ್ರಭು, ಈಗಾಗಲೇ ಹಿಮಾಲಯಕ್ಕೆ ತೆರಳುತ್ತೇನೆ. ಹಾ, ಎಂತ ನಿರ್ಮಲ ಸ್ಥಳವಿದು. ಏಕಾಂಕಿಯಾದ ಈ ಪರದೇವಿಯನ್ನು ಮಾತನಾಡಿಸಿ ನೋಡೋಣ. ಹೇ ಅಮ್ಮ ತಾಯಿ, ಇಂಥ ಕಠಿಣವಾದ ಕಾಡಿನಲ್ಲಿ ಒಬ್ಬಳೇ ಕುಳಿತಿರಲು ಕಾರಣವೇನು? ಅನೇಕ ಕಾಡು ಮೃಗಗಳು ಇಲ್ಲಿ ಇರುತ್ತವು. ನೀನು ದಾರು, ನಿನ್ನ ಹೆಸರೇನು? ಹೇ ರಕ್ಕಸರೇ, ನಾನು ಯಾಗಿನಿ ಜೋಗಿನಿಯಾಗಿ ಹಲವು ವರ್ಷಗಳಿಂದ ಈ ಕಾಡಿನಲ್ಲಿ ತಪಸ್ಸನ್ನು ಆಚರಿಸಿರುವೆನು. ಅಂದಿನಿಂದ ಇಂದಿನವರೆಗೆ ಇಲ್ಲಿ ನನಗೆ ಯಾವ ಸಿಂಹ ಶಾರ್ದೂಲಗಳಿಂದ ಯಾವ ರಾಕ್ಷಸರಿಂದಲೂ ಭಯಭೀತಿಯೂ ಬಂದಿಲ್ಲ. ಯಾವ ಪುರಪುರುಷರ ಮುಖಾವಲೋಕನವಿಲ್ಲದೆ ಕುಳಿತಿರುವೆನು. ಈಗ ಬಂದು ನನ್ನನ್ನು ಮಾತನಾಡಿಸುವ ನೀನುದಾರು, ನಿನ್ನ ಹೆಸರೇನು? ನನ್ನ ಹೆಸರು ಸುಗ್ರೀವ. ಆ ಸುಂಬ ಮಹಾರಾಜನಿಗೆ ರಾಣಿಯಾಗಲು ಇರುವಂತೆ ಕೇಳಿರನು. ತಾಯಿ ಸೌಖ್ಯಪ್ರದ ಎಲೈ ಸುಗ್ರೀವರೇ, ನೀನು ಹೇಳುವುದೆಲ್ಲ ಖರೆ. ನಾನು ಒಂದು ಪಂಥವನ್ನಿಡಿದು ಶಪತ್ತನ್ನು ಮಾಡಿರುವೆನು. ಅದು ಏನೆಂದರೆ, ಕಡು ಭೀಕರವಾದ ರಣರಂಗದಲ್ಲಿ ಎನ್ನ ಕೂಡ ಯುದ್ಧ ಮಾಡಿ ಜಯಿಸಿದ ವೀರನೇ ಎನ್ನ ಗಂಡನಾಗಬೇಕೆಂದು ನಂಬಿ ನಿಶ್ಚಯ ಮಾಡಿಕೊಂಡಿರುವೆನು. ಆದರೆ ಇದುವರೆಗೆ ಕಡು ಭೀಕರವಾದ ರಣರಂಗದಲ್ಲಿ ಎನ್ನ ಕೂಡ ಯುದ್ಧ ಮಾಡಿ ಜಯಿಸಿದ ವೀರರೊಬ್ಬರನ್ನು ನಾನು ಕಾಣಲಿಲ್ಲ. ಆದರೆ ನಿನ್ನ ಒಡೆಯನಾದ ದುಷ್ಟ ಸುಂಬನು ಗೆಲ್ಲುವನೋ ಸೋಲುವನೋ ನನಗೆ ತಿಳಿಯದು. ಒಂದು ವೇಳೆ ಯುದ್ಧದಲ್ಲಿ ನಿನ್ನ ಒಡೆಯನಾದ ಸುಂಬ ಮಹಾರಾಜನು ಗೆದ್ದದ್ದಾದರೆ ನೀನು ಅವನ ಜೊತೆಗೆ ನನ್ನ ಲಗ್ನವನ್ನು ಮಾಡಿ ಹೋಳಿಗೆಯನ್ನು ಉಣುವಂತೆ ಅತಿ ಜಾಗ್ರತೆಯಿಂದ ಹೋಗಿ ನಿನ್ನ ರಣ ಹೇಡಿ ಆದ ಸುಂಬ ಸೂರ್ಯನನ್ನು ಇಲ್ಲಿಗೆ ಕಳುಹಿಸುವಂತವನಾಗು. ಹೇ ಸುಂಬ ಮಹಾರಾಜನೇ, ಶಹಬ್ಬಾಸ್, ನಾನು ಪರಿಪರಿಯಿಂದ ತಿಳಿಸಿದರೂ ಆ ನಾರಿಮಣಿಯು ಕೇಳಲಿಲ್ಲ. ವೀರ್ಯದೊಳಗೆ ಜಯಿಸಿದವನೇ ನನ್ನ ಗಂಡನೆಂದು ಹೇಳಿದನು ರಾಜ ಮಾತೇಜ. ಹೇ ಎಲ್ಲ ಗಂಡು ಕಲಿಗಳಾದ ಮುಂಡ ಚಂಡರೇ, ಶಹಬ್ಬಾಸ್, ನಾನು ಈ ಕ್ಷಣದಲ್ಲಿ ವೀಳನ್ನು ಕೈಕೊಂಡು ನಿಮ್ಮ ಚತುರಂಗ ಮಹಾರ್ಪಲವನ್ನು ತೆಗೆದುಕೊಂಡು ನಿನ್ನೆ ನೀವು ನೋಡಿದ ದೇವಿಯನ್ನು ಶಹಬ್ಬಾಸ್ಯವನ್ನು ಎನ್ನ ಕದಾದಂಡದಿಂದ ಅದರ ಎದೆಗುಂಡಿ ಗಮಸಿಳಿ ಮಂಡಿತವಾದ ನೀಳಾದ ಸ್ತ್ರೀಯನ್ನು ಹಿಡಿದುಕೊಂಡು ಬರುವಂತವರಾಗಿರಿ. ಚಂಡ ಮುಂಡರೇ ಮಹಾಪ್ರಚಂಡರಿ, ಪರದೇವಿ ಎಂಬ ಭಂಡಳೇ, ಇಂಥ ಅದ್ಭುತ ಆಕಾರ ತೋರಿದ ನಿನಗೆ ಮಾಯಾ ಕಾರಣೆಂದು ಅನ್ನುವರೆ, ಇಂಥ ತಿಳಿಗೇಡಿತನ ನಿನಗೆ ಯಾರು ಹೇಳಿದರು? ಇಕೋ ಎನ್ನಾಣಿಯಾಗಿ ಹೇಳುವೆ, ನಮ್ಮ ಅರಸನಿಗೆ ರಾಣಿಯಾಗಿ ಇರುವ, ಇಕೋ ನನ್ನ ಮಾತನ್ನು ನಂಬುವಳಾಗು. ಇಲ್ಲದಿದ್ದರೆ ಈ ಕ್ಷಣಾರ್ಧದವು ಎನ್ನ ಕರದಲ್ಲಿ ಇದ್ದ ಖಡ್ಗದಿಂದ ನಿನ್ನ ವಾಹನವಾದ ಸಿಂಹಿನ ಎದೆ ಗುಂಡಿಗೆ ಸೀಳಿ ರಕ್ತವನ್ನು ತಾರಿಸುವೆ. ಕೂಳರಕ್ಕಸರಾದ ಚಂಡನೆ, ಶಹಬ್ಬಾಸ್ಕೃತ ಕರ್ಪೂರರ ಮೇಲೆ ಕಡಗಾಲ ಭೈರವಿಯಂತೆ ಕಾಡ್ಗಿಚ್ಚಿಗೆ ಬೀಳುವ ಪತಂಗದ ಮರಿಯಂತೆ, ಬಿಸಿಲೊಳಗೆ ಬಿದ್ದ ಮೀನಿನಂತೆ ಈ ಘರ್ಷಣೆಗಳು ಮೈ ಮರೆತು ಮಬ್ಬಿನಿಂದ ಅಧರ್ಮಗಳನ್ನು ಆಚರಿಸುವ ಆ ದುಷ್ಟ ಸುಂಬ ಸೂರ್ಯನ ಕಾಲಾಳುಗಳೆಂದು ವೀಣೆ ಮಾಡಿದಕ್ಕೆ ಈ ವೇಳೆದ ನಿನ್ನ ಫಣಿಯ ಅಕ್ಷರವನ್ನು ಅಳಕಿಸಿ ಬಿಡುವೆನು. ಕಾಲ ಮನೆಯನ್ನು ತೋರುವ ಕಾಲ ಭೈರವಿಯಾದ ಪರದೇವಿ ಎಂದು ತಿಳಿ, ನಿನ್ನ ಶಿರವನ್ನು ಹರಿಗಡಿದು ಬಿಡುವೆನು. ಎಲೆ ತಿಳಿಗೇಡಿ ತಡ ಮಾಡದೆಯನ್ನು ಕೂಡ ವಿದ್ದಕ್ಕೆ ನಿಲ್ಲುವಂತ ದುಷ್ಟ ರಕ್ಕಸನೆ, ಇಂಥ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎಲ್ಲ ಪರಾಕ್ರಮವು ನಿನಗೆ ತಿಳಿಯುವುದು. ಕಂಡಯ ಮೂಡ ಪರದೇವಿಯೇ, ಅಲಲಲಲ ಧೀರದಾಳ ಅತಿ ನರದ ಮನಾದ ಮುಂಡ ಚಂಡರೆಂಬ ಮಂಗ ಮಗರೇ, ಶಹಬ್ಬಾಸ್ಯಂತ ವೀರಾದಿ ವೀರರನ್ನು ಘನಘೋರವಾದ ದುರ್ಜನರನ್ನು ಮರ್ದಿಸುವ ಮಾರ ಮರ್ದಿನಿ ಅವತಾರ ಜಗದ್ವಿಕಾರಳೆಂದು ನಿನಗಿನ್ನೂ ತಿಳಿಯಲಿಲ್ಲ. ಎಲೆ ಮೂಡ ಧನುಜನೇ ತಡ ಮಾಡದೆ ಎನ್ನ ಕೂಡ ವಿದ್ದಕ್ಕೆ ನಿಲ್ಲುವಂತವನಾಗಲೇ ತಿಳಿಗೇಡಿ, ತಡ ಮಾಡದ ವಿದ್ದಕ್ಕೆ ನಿಲ್ಲುವಂತವನಾಗ. ಸರ್ವ ಜಗತ್ತು ತಲ್ಲಣಿಸುವಂತೆ ಎನ್ನ ವೀರ ತಮ್ಮನಾದ ನಿಸುಂಬಾಸುರನನ್ನು ಬಹು ತೀವ್ರದಿಂದ ಕರೆದುಕೊಂಡು ಬರುವಂತವನಾಗು. ನಮೋ ನಮ ಅಣ್ಣನೆ, ನಿಮ್ಮ ಕರೆಸಿದ ಕಾರಣ ಕಾರ್ಯತಾಪದ ಪೇಳಯ್ಯ ಅಗ್ರಜನೇ. ಹೇ ಎನ್ನ ಪಟ್ಟದ ಪ್ರಧಾನಿಯಾದ ನಿಸುಂಬಾಸುರ ದೈತ್ಯನೇ, ಈಗೋ ಹಿಮಾಚಲ ಮಾಕಟ್ಟಾರಣ್ಯದಳು ಗಣತಪದಿ ಮೆರೆಯುವ ಪರದೇವಿ ಎಂಬಪ್ಪಳು ನವಯೌವನ ಸ್ತ್ರೀಯಳು, ತನ್ನ ಸಮರದೊಳಗೆ ಜಯಿಸಿದವರನ್ನು ಮದುವೆ ಮಾಡಿಕೊಳ್ಳುವಳಂತೆ. ಇಂಥ ನಿರ್ಬಂಧ ಶತಕ ಪೂರ್ವ ಕಲಾಗ್ರವಾಗಿದ್ದವಳಿಗೆ ಗೆದ್ದಿದ್ದ ಕಳಸಿದ್ದ ಪಟುಪಟಾದಿ ಶತಕೋಟಿ ಕರ್ಭ್ರಮ ಕೂಡಿಕೊಂಡು ಹೋಗಿದ್ದ ಮಾ ಸೂರ್ಯನು ಶಕ್ತಿ ಎಂಬುವಳು ಕಲಾವಿದ್ದದಿಂದ ತೆರೆಗೊಳಿಸಿರು. ಆ ಕಾಮಿನನ್ನು ತೆರಲಿಕ್ಕಿಸಿ ನಿನ್ನನ್ನು ಕರೆಸಿರುವನು. ತಮ್ಮ ಇದು ನಿನಗೆ ಹೆಮ್ಮ. ಶಹಬ್ಬಾಸ್, ನೀನು ಹೇಳುವ ಸಲ್ಲಲಿತ ನುಡಿಗಳು ನನಗೆ ಉಲ್ಲಾಸವನ್ನು ಉಂಟು ಮಾಡಿ. ಕದನಕ್ಕೆಂದರೆ ಮಂಗಾಲ ಕೆದರುವ ಎಂತ ಕಠೋರನ ಮುಂದೆ ಆ ರಣ ಹೇಳಿ ಬಂದವನು. ಅವಳ ಸಿರಾ ಚಂಡಾಡಿ ಈ ಪಡವಿಗೆ ಒಡೆಯನಾದ ರಣಬೀರಾಮ ಅಮರಾವತಿಯಲ್ಲಿ ಟಂಗರಾಮ ಗೋಸವನು ಜಾಗೃತಿನ ಏಳ ಮಕ್ಕಳ ಶೌರ್ಯ ಮುಕ್ತನ. ಹೇ ತಮ್ಮ, ಹಿಡಿ ಹಿಡಿ ವೀಳೆಮ ಕೊಡುವೆನು, ಕೊಡುವಂತನಾಗು. ಗಡನ ರಥರಾಧಿಕರು ಹತ್ತ ಪದಾತಿ ಚತುರಂಗ ತಡನೆ ತ್ವರಿತದಿಂದ ಹೋಗಿ ಸಮರದೋಳು ಅವರಿಗೆ ಅಭಯಮ ಕೊಟ್ಟು ಅಂಗನೇ ಆದ ಪರದೇವಿಯನ್ನು ಜಯವನ್ನು ಸಂಪಾದಿಸೆಂದು ನಿನಗೆ ಆಶೀರ್ವಾದ ಮಾಡುವೆನು. ಹೋಗಿ ಬಾರಲೆ ತಮ್ಮನೇ ಮಾತಿನೊಳು ಚತುರನೆ. ರಾಜೇಂದ್ರ ಭೂಪತಿ ಹಿಮಾಲಯ ಪರ್ವತಕ್ಕೆ ನನ್ನ ರಥವನ್ನು ಅತಿ ಸೂಟದಿಂದ ಬಿಡುವಂತವನಾಗು. ಬಾರಿ ಸಕ್ಕಿನಿಂದ ಮೆರೆಯುವ ನಾರಿ ಮಣಿಯಳಾದ ಪರದೇವಿ ಎಂಬ ಕೂಳ ಮಾರಿಯೇ ಕೇಳು. ಬಾರಿ ಭೀಕರಾದ ಯಮಕಾಳ ರಕ್ಕಸರು ಚಂಡ ಮುಂಡ ರಕ್ತ ಬೀಜ ಇಂತಾದಿ ಕಬೀರರ ನಿನ್ನ ಮಕ್ಕಳಿಗೆ ಏನಿರುವುದು ಹೇಳು. ಸೂರ ದೇವತೆಗಳು ನಿನ್ನ ಚಿಕ್ಕಪ್ಪನ ಮಕ್ಕಳೇ ಹಾಗೆ ಹಾಗೆ ಮದಮತಿಯಳಾದ ಸುಂದರ ಸ್ತ್ರೀಯಳೇ ಹಿಂದ ಮುಂದ ನೋಡದ ಇಪ್ಪರಿತ ಗಾತ್ರಿ ಬಿಡಿಸುವ ಕಾಂತನಮ ತೋರಿಸುವೆ ನಿಷ್ಠತದಿಂದ ಇರುವ ಇಲ್ಲದಿದ್ದರೆ ಎನ್ನ ಕೋಪ ಚೋಪದ ಅದೃಷ್ಟಕ್ಕೆ ಕಡಲು ಹಿಡಿದು ಉಕ್ಕೇರು ಕಪ್ಪಿಸುವಂತೆ ಸಪುಷ್ಟದೋಳು ರಕ್ತಮ ತೋರುವಂತೆ ನಾರೇ ಮದನವಯ್ಯಾರಿ. ನೀಚ ರಕ್ಕಸನೆ, ಇದಕ್ಕೆ ನಾನಾದರೂ ಹೇಳುತ್ತೇನೆ ಕೇಳುವಂತವನಾಗು. ಅದೇನು ಚೆನ್ನಾಗಿ ಸತ್ತು ಹೋದೆಯ. ಹೇ ತಮ್ಮ, ಅದಮ ನೀಚಲನ್ನು ಆ ಪರದೆ ಎಂಬಳು ನಿನ್ನನ್ನು ನಾಶ ಮಾಡಿದಳೆ. ಹೇಗೆ ಮಾಡಲಿ ತಮ್ಮ, ನಿನ್ನನ್ನು ಬಿಟ್ಟು ಒಂದು ಅರೆಗಳಿಗಾದರೂ ಜೀವಿಸಲಾರೆನು. ಅಯ್ಯೋ ಶಿವ ಶಿವ, ಹೇಗೆ ಮಾಡಲಿ ನಾರಿಗೆ ಹೇಳಲಿ. ಸಾರಥಿ, ಆ ಪರದೆ ಎಂಬಳು ದಾವಲಿನವಳು ತೋರಿಸುವಂತವನಾಗು. ಎಲೈ ಕದನಕ್ಕೆಂದು ಕಾಲ ಕೆದರುವ ಕಟವಾಳಿ ಹೆಣ್ಣೆ, ಇಲ್ಲಿವರೆಗೆ ಕಾಳಗದಲ್ಲಿ ಬಂದಿದ್ದ ಅತಿರಥ ಮಾರತಿಕರನ್ನು ಗೆದ್ದಿರುವನೆಂದು ದೊಡ್ಡ ಮಾತಿನ ಭ್ರಮೆಯನ್ನು ಬಿಟ್ಟು ಬಿಡು. ಹೇ ಮೂಢ ಹೆಂಗಸೆ, ಎನ್ನ ಕೂಡ ವಿತ್ತವನ್ನು ಮಾಡಿ ನೋಡುವಂತವಳಾಗು. ಎಲೈ ಕಲ್ಲರು ಅಳು ಸಿಕ್ಕಮಣಿ ಎಂದೆನಿಸುವ ನೀಚ ರಕ್ಕಸನೆ, ಊರ ಗೋಳಿಯಂತೆ ಮೈ ಕೊಬ್ಬಿಸಿಕೊಂಡು ಮದ್ದಾನೆ ಎಂಬ ದುಂಬದಳು ಮುಚ್ಚಿ ಮುಳುಗಿದಿ. ಕೋಟಿ ಅಸುರರ ಕಾಲ್ಬಲವನ್ನು ಸಮೂಲವಾಗಿ ಒಬ್ಬರುಳಿಯದಂತೆ ಸದ್ಯಕ್ಕೆ ವಿದ್ಯದಾಳು ನಿಮ್ಮೆಲ್ಲರನ್ನು ಭಕ್ಷಿಸಿದ ನಿರ್ಭಾಗ್ಯ ಲಕ್ಷ್ಮಿ ಎಂದು ಇನ್ನೂ ನಿನಗೆ ತಿಳಿಯಲಿಲ್ಲವೇ? ಎಲೈ ತಿಳಿಗೇಡಿ ಮದಾಂಧ, ಎಲೈ ದುರ್ಗೆ, ಎಲೈ ದುಷ್ಟನೆ, ತಡ ಮಾಡಿದ ಬಿದ್ದಕ್ಕೆ ನಿಲ್ಲುವಂತ ಕೇಳು. ಎಲೈ ದುಷ್ಟರ ಶ್ರೇಷ್ಠನಾದ ಭ್ರಷ್ಟ ಪಶುವೆ, ಕೊಂಬು ಕೆತ್ತಿದ ಕಳಗಿಯಂತೆ ಸುಮ್ಮನೆ ಒದರಿದರೆ ನಿನ್ನಂತ ಹುಲ್ಲು ದಾನವನಿಗೆ ಅಂದುವರಾರು. ನಿನಗೆ ಸಾವು ಸಮೀಪಿಸಿತು, ಸ್ತ್ರೀಯನೆಂಬ ಮಾಯ ನಿನಗೆ ಬಿಡಲಿಲ್ಲ. ಪತಗದಂತೆ ನಿನ್ನ ಹರಣವನ್ನು ಹಾರಿಸಿ ಬಿಡುತ್ತೇನೆ. ತಡ ಮಾಡದೆ ಎನ್ನ ಕೂಡ ವಿದ್ದಕ್ಕೆ ನಿಲ್ಲುವಂತವನಾಗಲ ಇರಣ ಹೇಳಿ. ಎಲೈ ದುಷ್ಟರ ಏಕಲ ಮಾಡುವುದಕ್ಕೆ ನಿಲ್ಲುವಂತಕ್ಕೆ ಆಗು. ಇದುವರೆಗೆ ದೊಡ್ಡಾಟ ಚಂಡಮುಂಡರ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು ಅಫ್ಸಲ್ಪುರ್ ತಾಲೂಕಿನ ಮಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರು. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಕಾರ್ಯಾಲಯದ ಪ್ರಧಾನ ವ್ಯವಸ್ಥಾಪಕ ಜಿ ಕೆ ವೆಂಕಟೇಶ್ ಮಾತಾಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಹೆಸರುಕಾಳು ಮತ್ತು ಸೂರ್ಯಕಾಂತಿಯನ್ನು 2024-25 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಪ್ರಕ್ರಿಯೆಗೆ ಮುಂದಾಗಿದೆ. ಹೆಸರುಕಾಳನ್ನು ಪ್ರತಿ ಕ್ವಿಂಟಾಲ್ಗೆ 8,682 ರೂಪಾಯಿಯಂತೆ ಖರೀದಿ ಮಾಡ್ತಾ ಇದೆ ಮತ್ತು ಸೂರ್ಯಕಾಂತಿಯನ್ನ ಪ್ರತಿ ಕ್ವಿಂಟಾಲ್ಗೆ 7,280 ಕ್ವಿಂಟಾಲ್ನಂತೆ ಖರೀದಿ ಮಾಡ್ತಾ ಇದೆ. ಪ್ರತಿ ಎಕರೆಗೆ 2 ಕ್ವಿಂಟಾಲ್ನಂತೆ, ಪ್ರತಿ ರೈತರಿಂದ 10 ಕ್ವಿಂಟಾಲ್ ಹೆಸರುಕಾಳನ್ನ, ಪ್ರತಿ ಎಕರೆಗೆ 3 ಕ್ವಿಂಟಾಲ್ನಂತೆ, ಪ್ರತಿ ರೈತರಿಂದ 15 ಕ್ವಿಂಟಾಲ್ ವರೆಗೆ ಸೂರ್ಯಕಾಂತಿಯನ್ನ ಖರೀದಿ ಮಾಡೋದಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ ಮತ್ತು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿಯನ್ನು ಖರೀದಿ ಏಜೆನ್ಸಿಗಳಿಗಾಗಿ ಹೆಸರುಕಾಳಿಗೆ ನಿಗದಿಪಡಿಸಿದರೆ